ಚೆನ್ನಾಗಿ ಬೆಳೆದ ಒಂದು ಸಸಿಯನ್ನು ಉಳಿಸಿಕೊಂಡು ಹೆಚ್ಚಿನ ಸಸಿಗಳನ್ನು ಆ ನಂತರ ತೆಗಿಬೇಕು. ಭೂಮಿ ಮತ್ತು ಹವಾಗುಣ ನೋಡಿಕೊಂಡು 4-5 ದಿವಸಕ್ಕೊಮ್ಮೆ ನೀರನ್ನು ಒದಗಿಸಬೇಕು. ಹಾಗೆ ಭೂಮಿಯನ್ನು ಕಳೆರಹಿತವಾಗಿ ಇಟ್ಕೊಳ್ಬೇಕು. ಈ ಬೆಳೆಗೆ ಸಾಮಾನ್ಯವಾಗಿ ಹೇನು, ಗರಗಸನೊಣ, ಕೊಂಡಲಿ ಹುಳು ರೋಗಗಳಲ್ಲಿ ಬೂಜು ತುಪ್ಪಟ ರೋಗ ಕಾಣಿಸಿಕೊಳ್ತಾ ಇರ್ತವೆ. ಇವುಗಳ ಹತೋಟಿಗೆ ಬಿತ್ತನೆಯಾದ 2 ವಾರಗಳ ನಂತರ 2 ಮಿಲಿಲೀಟರ್ ಮೆಲಾಥಿಯಾನ್ ಅಥವಾ 4 ಗ್ರಾಂ ಕಾರ್ಬರಿಲ್ ಪ್ರತಿ ಲೀಟರ್ ನೀರಿನ ಪ್ರಮಾಣದಲ್ಲಿ ಬೆರೆಸಿಕೊಂಡು ಸಿಂಪರಣೆ ಮಾಡಬೇಕು. ಈ ಹಂತದಲ್ಲಿ ಹೆಕ್ಟೇರ್ಗೆ 315 ಲೀಟರ್ ಸಿಂಪರಣ ದ್ರಾವಣ ಬಳಸಬೇಕಾಗುತ್ತೆ. ಇದೇ ರೀತಿ ಬಿತ್ತನೆಯಾದ 4 ವಾರಗಳ ನಂತರ ಮತ್ತೊಮ್ಮೆ ಸಿಂಪರಣೆ ಮಾಡಬೇಕು. ಆವಾಗ 450 ಲೀಟರ್ ಸಿಂಪರಣ ದ್ರಾವಣ ಬಳಸಬೇಕು. ಇನ್ನು ಬೂಜು ತುಪ್ಪಟ ರೋಗದ ಬಾಧೆ ಕಂಡು ಬಂದಾಗ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂನಂತೆ ಮ್ಯಾಂಕೋಜೆಬ್ ಬೆರೆಸಿ ಬೆಳೆಗೆ ಸಿಂಪಡಿಸಬೇಕು. 15 ದಿವಸ ಬಿಟ್ಟು ಮತ್ತೊಮ್ಮೆ ಇದೇ ರೀತಿ ಸಿಂಪರಣೆ ಮಾಡಬೇಕಾಗುತ್ತೆ. ಹೆಕ್ಟೇರಿಗೆ 450-530 ಲೀಟರ್ ಸಿಂಪರಣ ದ್ರಾವಣ ಬಳಸಬೇಕಾಗುತ್ತೆ. ವಿವಿಧ ತಳಿಗೆ ಅನುಸಾರವಾಗಿ ಹೆಕ್ಟೇರಿಗೆ ಸುಮಾರು 10,000-20,000 ಕಿಲೋಗ್ರಾಂನಷ್ಟು ಇಳುವರಿಯನ್ನು ನಿರೀಕ್ಷಿಸಬಹುದು. ಗಿರೀಶ್ ವಿ ಪಾಟೀಲ್ ಅವರಿಂದ ಈವರೆಗೆ ರೈತರಿಗೆ ಸಲಹೆ ಕೇಳಿದ್ರಿ. ರೈತ ಬಾಂಧವರೇ, ಈಗ ಕೇಳೋಣ ಒಂದು ಚಿತ್ರಗೀತೆಯನ್ನು. ರೈತ ಬಾಂಧವರೇ, ಮಣ್ಣಿನ ಮಗ ಚಿತ್ರದ ಗೀತೆಯನ್ನು ಕೇಳಿದಿರಿ. ಈಗ ಒಂದು ಕೃಷಿ ಗೀತೆ. ಬಂದ ಬಂದ ನೇಗಿಲ ಯೋಗಿ ಬ